ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಜನಪದ ಸಂಗೀತದಲ್ಲಿ ಅಥಣಿ ತಾಲೂಕಿನ ಚಮಕೇರಿಯ ಲಕ್ಷ್ಮೀಬಾಯಿ ಪರಸಪ್ಪ ಗಸ್ತಿ ಮತ್ತು ಸಂಗಡಿಗರಿಂದ ಭಜನಾ ಪದ. ಸುಮ್ಮನೆ ಕಾಲವನು ಕಳೆದು ಸಾವು ಚಿತವೇ, ಸುಮ್ಮನೆ ಕಾಲವನು ಕಳೆದು ಸಾವು ಚಿತವೇ, ಸುಮ್ಮನೆ ಕಾಲವನು ಕಳೆದು ಸಾವು ನಮ್ಮಿ ನಿಜವನು ಮುಕ್ತಿ ಒಡೆಯದೆ ಮನುಜ, ನಮ್ಮಿ ನಿಜವನು ಮುಕ್ತಿ ಒಡೆಯದೆ ಮನುಜ, ನಮ್ಮಿ ನಿಜವನು ಮುಕ್ತಿ ಒಡೆಯದೆ ಮನುಜ, ಸುಮ್ಮನೆ ಕಾಲವನು ಕಳೆದು ಸಾಧು ಚಿತ್ತವೇ, ಎಲ್ಲವನು ಸನ್ನಿಸಿ ಧೂಳಿ ಮಾಡಲ, ಬರೆಯನೆಲ್ಲವನು ಸನ್ನಿಸಿ ಧೂಳಿ ಮಾಡಲ, ಪರಮನುಗಳನೆ ತನಿತು ದೇಹವನು, ಧರಿಸು ತೊಂದೊಂದು ಜೀವರ ಬಾಸಿರೋಳು ಬಂದು, ಧರಿಸು ತೊಂದೊಂದು ಜೀವರ ಬಾಸಿರೋಳು ಬಂದು, ಮರಳಿ ನೀನತ್ತ ತಿರುಗದಂತೆ ರಚಿಸದೆ, ಸುಮ್ಮನೆ ಕಾಲವನು ಕಳೆದು ಸಾವು ಚಿತವೇ, ಸುಮ್ಮನೆ ಕಾಲವನು ಕಳೆದು ಸಾವು ಚಿತವೇ, ಸುಮ್ಮನೆ ಕಾಲವನು ಕಳೆದು ಸಾವು ಚಿತವೇ, ಸುಮ್ಮನೆ ಕಾಲವನು ಕಳೆದು ಸಾವು ಚಿತವೇ, ಜನನ ಮರಣ ರುಜ ಭಯ ಶೋಕ ಜರೆ ಬಡತನ, ಪರಸೇವೆ ಯಾಚನೆ ಹಾನಿ ಹಳಿವು, ಮುನಿಸು ವಿಷಯ ರತಿ ವಿರಹ ಸಂತಾಪ, ಮುನಿಸು ವಿಷಯ ರತಿ ವಿರಹ ಸಂತಾಪ, ಚಿಂತನೆಗಳ ನಿನಗಾಗ ದೇಹ ಬುದ್ಧಿ ಗಲೆಯದಿ, ಚಿಂತನೆಗಳ ನಿನಗಾಗ ದೇಹ ಬುದ್ಧಿ ಗಲೆಯದಿ, ಸುಮ್ಮನೆ ನೀ ಸುಮ್ಮನೆ, ಸುಮ್ಮನೆ ಕಾಲವನು ಕಳೆದು ಸಾವು ಚಿತವೇ, ಸುಮ್ಮನೆ ಕಾಲವನು ಕಳೆದು ಸಾವು ಚಿತವೇ, ಹವಣಿಸಬಾರದ ಹಲವು ದುಃಖಗಳನ, ನವರತ್ನವನು ಭವಿಸುವ ನಿನಗಿರುವನು, ಸವೆಯದಾನಂದ ವಹುದು ಶಂಭುಲಿಂಗವ, ಸವೆಯದಾನಂದ ವಹುದು ಶಂಭುಲಿಂಗವ, ಸುವಿಚಾರ ಭಜನೆ ಭಕ್ತಿಯೊಳಂಬೋದರೆಯದಿ, ಸುಮ್ಮನೆ ಕಾಲವನು ಕಳೆದು ಸಾವು ಚಿತವೇ, ¶¶ ಪಡೆಯನು ಬಯಸುತ್ತೆ. ಸುಮ್ಮನೆ ಗಣ ಮುಕ್ತಿ ಸುಖವನು ಬಯಸುತ್ತೆ. ದಿಮ್ಮದಿರುಗಿ ಸಾಯದಿರು ಮಂದ ಮನುಜ, ದಿಮ್ಮದಿರುಗಿ ಸಾಯದಿರು ಮಂದ ಮನುಜ. ಸುಮ್ಮನೆ ಗಣ ಮುಕ್ತಿ ಸುಖವನು ಬಯಸುತ್ತೆ. ಸುಮ್ಮನೆ ಗಣ ಮುಕ್ತಿ ಸುಖವನು ಬಯಸುತ್ತೆ. ದಿಮ್ಮದಿರುಗಿ ಸಾಯದಿರು ಮಂದ ಮನುಜ, ದಿಮ್ಮದಿರುಗಿ ಸಾಯದಿರು.